ಹಾಗಿರ್ಬೇಕಾದ್ರೆ ಇಲ್ಲಿ ನೋಡಿದ್ರೆ ನೀವು ನ್ಯಾಚುರಲ್ ಫಾರ್ಮಿಂಗು ಅದ್ರ ಪಾಡಿಗೆ ಅವು ಬೆಳಕೊಂಡು ಹೋಗ್ಲಿ, ಉಳಿದಿದ್ದು ನನಗೆ ಬಿಡಲಿ, ಕ್ರಮೇಣ ನನಗೆ ಜಾಸ್ತಿ ಸಿಕ್ಕೇ ಸಿಗತ್ತೆ ಅನ್ನೋ ಒಂದು ಮನೋಭಾವನೆನ ಇಟ್ಕೊಂಡು ಕೃಷಿ ಮಾಡ್ತಾ ಇದ್ದೀರಿ. ಈ ಎರಡರ ಒಂದು ಆ ಮನೋಸ್ಥಿತಿ ಇದೆಯಲ್ಲ, ಒಂದು ಕಡೆ ಕಠೋರತೆಯಿಂದ ಬಂದು ಸರ್ವಜನ ಸಮಬಾಳು ಸಮಪಾಲು ಅನ್ನೋ ಒಂದು ರೀತಿ, ಇದು ಹೇಗೆ ರೂಢಿಗತ ಆಯಿತು ಅಂತ? ಇದು ಸ್ವಲ್ಪ ಕಷ್ಟದ ಪ್ರಶ್ನೆ ಉತ್ತರ ಕೊಡೋಕ್ಕೆ. ಬ್ಯಾಂಕ್ನಲ್ಲಿದ್ದಾಗ ನಮ್ಮ ಸಂಬಳ ಬರಬೇಕು ಅಂದರೆ ನಮ್ಮ ಬಗ್ಗೆ ಯಾವುದೇ ಅಲ್ಲಿ ದೋಷ ಇರಬಾರ್ದು, ನಮ್ದು ಯಾವ್ದು ಇಡೀ ಅದ್ಮೇಲೆ ನೆಗ್ಲಿಜೆನ್ಸ್ ಅಂತ ಬರುತ್ತೆ ಡ್ಯೂಟಿಯಲ್ಲಿ, ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ ಅಂತ ಏನೇ ಆಕ್ಷನ್ ತಗೋಬೋದು. ಹಾಗಾಗಿ ನಾವು ಸಾರ್ವಜನಿಕರ ಸಂಗಡ ಕೆಲವು ಸಾರಿ ಕಠೋರತೆಯಿಂದ ಮಾಡಲೇಬೇಕಾಗುತ್ತೆ. ಶಿವಮೊಗ್ಗದಲ್ಲಿ ಉದಾಹರಣೆ ನೆನಪು ಬರುತ್ತೆ, ಸಬ್ ಸ್ಟಾಫ್ ಇದ್ದರು ಯಾವುದೋ ಗೌರ್ಮೆಂಟ್ ಆಫೀಸ್ನಲ್ಲಿ, ಮನೆ ಸಾಲ ಬೇಕು ಅಂತ ಬಂದರು. ಆಯಿತು ಕೊಡ್ತೀನಪ್ಪ ಅಂದೆ. ನಮ್ದೆಲ್ಲ ಲಿಸ್ಟ್ ಮಾಡಿಬಿಟ್ಟಿದೆ ಪೂರ್ತಿ ಏನೇನು ಬೇಕು, ಯಾವ ಸಾಲಕ್ಕೆ ಎಷ್ಟು ಬೇಕು ಏನೇನು ಬೇಕು ಡಾಕ್ಯುಮೆಂಟ್ಸ್ ಒಂದೇ ಸಾರಿ ಕಳಿಸ್ತು ಕೊಡ್ತಾ ಇದ್ದೆ. ಅದಕ್ಕೆ ತಂದು ಕೊಟ್ಟರೆ ಮಾಡ್ತಾ ಇದ್ದೆ ನಾನು. ಅದ್ರಲ್ಲಿ ಏನೋ ಸ್ವಲ್ಪ ಡಾಕ್ಯುಮೆಂಟಲ್ಲಿ ಸ್ವಲ್ಪ ಡಿಫೆಕ್ಟ್ ಇತ್ತು, ಒಂದು ಡಾಕ್ಯುಮೆಂಟ್ ಕೊಡಲಿಲ್ಲ. ಎರಡು ಮೂರು ಸಾರಿ ಬಂದರು, ನಾನು ಹೇಳ್ದೆ ಇಲ್ಲ ಏನೂ ಮಾಡೋಕ್ಕಾಗಲ್ಲ, ಅದು ಇಲ್ಲದಿದ್ರೆ ಮಾಡೋಕ್ಕಾಗಲ್ಲ, ಯಾಕೆ ಕೊಟ್ಟರು ಅಂತ ವಯಲೇಟ್ ಮಾಡಿ. ಏ ಅವ್ರಿಗೆ ಏನೋ ಸಂಶಯ ಬಂದು, ಏ ಹಾಗೆ ನೀವು ದುಡ್ಡಿಗೋಸ್ಕರ ಹೀಗೆ ಮಾಡ್ತಾ ಎಷ್ಟು ಬೇಕು ಕೊಡ್ತೀನಿ ಹಾಗೆಂತ ಬಂದರು. ಹೇಳ್ದೆ ಇಲ್ಲ ಅದು ಪ್ರಶ್ನೆ ಅಲ್ಲ, ನೀವು ಏನೇ ಮಾಡಿ ಅದು ಅವ್ರಿಗೆ ಆ ಡಾಕ್ಯುಮೆಂಟ್ ತಂದ್ರೆ ಮಾತ್ರ ಆಗುತ್ತೆ ಅಂತ. ಕೊನೆಗೆ ಅವ್ರು ಆ ಥರ ಹೇಳಿದ್ರೆ ಕೊನೆಗೆ ಅವರು ತಂದು ಕೊಟ್ಟರು, ಸ್ವಲ್ಪ ಕಷ್ಟ ಆಯ್ತು ಅವ್ರಿಗೆ, ಅಲ್ಲಿ ಬೇರೆ ಡಿಪಾರ್ಟ್ಮೆಂಟಲ್ಲಿ ಖರ್ಚು ಮಾಡಬೇಕಾಯ್ತು ಅಂತ ತಂದು ಕೊಟ್ಟರು. ಆದರೆ ಅದು ನಂತರ ಈಗಲೂ ಎಲ್ಲರೂ ಶಿವಮೊಗ್ಗಕ್ಕೆ ಹೋದಾಗ ಎಲ್ಲರೂ ಸಿಕ್ಕ ಹೇಳ್ತಾರೆ ವಾ ನಮಸ್ಕಾರ, ತುಂಬ ಖುಷಿಯಾಗಿ ಅವರು ಅಲ್ಲಿ ಕಠೋರವಾಗೇ ಇರಬೇಕಾಗುತ್ತೆ. ಮತ್ತೊಬ್ಬರು ಪಿ ಎಂ ಆರ್ ವೈ ಯೋಜನೆಯಲ್ಲಿ ಹಾಗೆ ಸೆಕೆಂಡ್ ಹ್ಯಾಂಡ್ ಅಂಗಡಿಗೆ ಸಾಲ ಬೇಕು ಅಂತ ಕೇಳ್ತಾ ಇದ್ದೆ. ನಾನು ಹೋಗಿ ನೋಡಿದೆ ಇಲ್ಲ ಪಿ ಎಂ ಆರ್ ವೈ ಲೋನ್ ಅವ್ರು ಹೊಸದಕ್ಕೆ ಕೊಡಬೇಕು ಅಂತ ನಮ್ಮದು ಇಲ್ಲ, ಅವ್ರು ಹೋಗಿ ನೋಡಿದಾಗ ಇಲ್ಲ ಎರಡನೇ ಬೇರೆ ಯಾರು ಇದ್ದ ಅಂತ ಅವ್ನು ಇದು ಮಾಡ್ತಾ ಇದ್ದಾರೆ ಅಂತ. ನಾನು ಆಗೋದಿಲ್ಲ ಅಂತಂದೆ. ಅವ್ರಿಗೆ ನಾನು ಸ್ವಲ್ಪ ಪೊಲಿಟಿಕಲ್ ಬ್ಯಾಕಪ್ ಇತ್ತು, ನಾನೇ ಸಿಟ್ಟು ಬಂದ್ಬಿಡ್ತು, ನಾನೇ ಇಲ್ಲ ಈ ಥರ ಹಾಗೆ ನೋಡ್ಕೋತೀನಿ ನಿಮಗೆ ಹಾಗೆ. ನಾನು ಹೇಳಿದೆ ಈಗಲೇ ಬಾ, ನನಗೇನು ತೊಂದರೆ ಇಲ್ಲ, ನಾನು ತಂದೆಗೆ ನಾಲ್ಕು ಜನ ಮಕ್ಕಳಿದ್ದೀವಿ, ಏನು ತೊಂದರೆ ಇಲ್ಲ, ಬೇರೆಲ್ಲ ಕೃಷಿಯಲ್ಲಿದ್ದಾರೆ, ನನಗೆ ಹೆದರಿಕೆ ಇಲ್ಲ, ಈಗಲೇ ಕೇಳೋಕೆ ಬಾ, ಬ್ಯಾಂಕ್ ಡ್ಯೂಟಿ ಆದರೂ ಪರವಾಗಿಲ್ಲ, ನೋಡು ಏನು ಹೊಡಿತೀಯ ನೋಡು ಅಂತೇಳಿ ಹೇಳಿದೆ. ಅದರಿಂದ ಅವನ ಹೆದರ್ದ ಕನಗೆ. ಕೊನೆ ಮರುದಿನ ಅವನ ಹೆಂಡತಿ ಬಂದು, ಅಯ್ಯೋ ನಮ್ಮ ಗಂಡ ಸ್ವಲ್ಪ ಏನೇನೋ ಹೇಳಿಬಿಟ್ಟಿದ್ದಾರೆ, ಹಾಗಾಗಿ ನೀವು ಏನಾದರೂ ಮಾಡಿ ಕೊಡಿ ಅಂತ. ಇಲ್ಲ ಕೊಡೋಕ್ಕಾಗಲ್ಲ, ಈ ಥರ ಇದೆ ಅಂದರೆ ಸೆಕೆಂಡ್ ಹಣ್ಣಿಗಾಗಲ್ಲ, ನೀವು ಹೊಸದಾಗಿ ಶುರು ಮಾಡಿ ಕೊಡ್ತೀನಿ ಅಂತ ಹೇಳಿದೆ. ಅದರಿಂದ ಅವ್ರಿಗೆ ಕನ್ವಿನ್ಸ್ ಆಯಿತು, ಕೊನೆಗೆ ಗ್ರಾಜುಲಿ ಕನ್ವಿನ್ಸ್ ಆಗಿ ಕೊನೆ ಬೇಡ ಅಂತ ಹೇಳಿದ್ರು. ಬೇರೆ ಬೇರೆ ಬ್ಯಾಂಕಲ್ಲ ತೊಗೊಂಡಿರಬೇಕು ಗೊತ್ತಿಲ್ಲ, ಬಟ್ ನಮ್ಮಲ್ಲಿ ಕೊನೆ ಬರಲಿಲ್ಲ. ಹೀಗೆ ಕೆಲವು ಸಾರ ನಾವು ಸ್ವಲ್ಪ ಈಲ್ಡ್ ಆಗ್ತೀವಿ ಅಂದರೆ ಸಮಾಜ ಆ ಥರ ಇದೆ, ಅದಕ್ಕೆ ನಾವು ಸ್ವಲ್ಪ ಕಷ್ಟ ಆಗುತ್ತೆ, ನಮ್ಮಂದು ಎರಡು ದಿನ ನಿದ್ದೆ ಬರಲ್ಲ, ಅಯ್ಯೋ ಈ ಥರ ಆಯ್ತಲ್ಲ, ಇದಕ್ಕೆ ಹೀಗೆ ನಾವು ಬಿಹೇವ್ ಮಾಡಿದ್ವಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ನಮಗೆ ಸಂಬಳ ಬರಬೇಕು ಅಂದರೆ ನಾವು ಅದನ್ನು ನಮ್ಮ ಏನು ಗೈಡ್ಲೈನ್ಸ್ ಇದೆ ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಅದನ್ನು ಡಿವಿಯೇಟ್ ಮಾಡಿದರೆ ನಮಗೆ ಯಾವಾಗಲೂ ಇರುತ್ತೆ. ಆದರೂ ನಾವು ಸರಿಯಾಗಿ ಫಾಲೋ ಮಾಡಿದ್ರೆ ಕೆಲವು ಸಾರಿ ನಮ್ಮ ಲಕ್ ಚೆನ್ನಾಗಿಲ್ಲ ಇದ್ರೆ ಬೇರೆ ಯಾರ್ಯಾರೋ ಏನೇನ ಮಾಡಿ ನಮಗೆ ಬರುತ್ತೆ ಕೆಲವು ಸಾರಿ. ಅದು ಎಲ್ಲೋ ನೋಡಿದೆ ಬಿಜಿ ಇದ್ದಾಗ ಸೈನ್ ಹಾಕ್ಬಿಡ್ತೀವಿ, ತೊಂದರೆ ಆಗುತ್ತೆ. ಅದಕ್ಕೆ ನಮ್ಮ ದೇವರೇ ಕಾಪಾಡ್ದೇನೆ ಅಂತ ಹೇಳಬೇಕು. ಬ್ಯಾಂಕ್ನಲ್ಲಿ ಅನೇಕ ಇನ್ಸಿಡೆಂಟ್ ಇದೆ. ನಾನು ಬೆಂಗಳೂರು ರೀಜನಲ್ ಆಫೀಸಲ್ಲಿ ಇದ್ದಾಗ ವಿಶಾಖಪಟ್ಟಣದಲ್ಲೂ ಒಂದು ದೊಡ್ಡ ಕೇಸ್ ಆಗಿತ್ತು. ಹಾಗೆ ಅದಕ್ಕೆಲ್ಲ ನಾವು ಒಂದು ವಾರ ನಿದ್ದೆ ಬರಲ್ಲ ಕೆಲವು ಸರ್, ನಾವು ಅಡ್ವರ್ಸ್ ರಿಪೋರ್ಟ್ ಬರೀಬೇಕಾಗುತ್ತೆ. ಈಗ ಎಲ್ಲ ಕಳ್ಳರು ಇದ್ದಾಗ ಇನ್ಕ್ಲೂಡಿಂಗ್ ದ ಬ್ರಾಂಚಲ್ಲಿ, ನಾವು ರೀಜನಲ್ ಕಂಟ್ರೋಲಿಂಗ್ ಆಫೀಸರ್ ಇದ್ದಾಗ ಎಲ್ಲ ಬ್ರಾಂಚ್ನಲ್ಲಿ ಎಲ್ಲ ಕಳ್ಳರು ಸೇರಿಕೊಂಡು ಮಾಡಿದಾಗ ನಾವು ಬೇರೆ ಕಡೆ ಬೆಂಗಳೂರಿಂದ ಹೋಗಿ ರೀಜನಲ್ ಆಫೀಸ್ ಇಂದ ವಿಶಾಖಪಟ್ಟಣ ಕಂಟ್ರೋಲ್ ಮಾಡಬೇಕಿತ್ತು. ಅಲ್ಲಿ ಬ್ರಾಂಚ್ ಮ್ಯಾನೇಜರು ಡಿ ಸಿ ಇಸ್ ಇನ್ ಮ್ಯಾನ್ ಪಾಕೆಟ್ ಅಂತ ಹೇಳ್ತಾ ಇದ್ದ, ಅಷ್ಟು ಓಪನ್ ಆಗಿ ಮಹಾ ಕರಪ್ಟ್ ಆಗಿದ್ದ. ಅವನ ವಿರುದ್ಧ ಬರೀಬೇಕು, ನಾನು ಒಬ್ಬನೇ ಹೋದವನು, ಏನು ಹೇಳೋಕ್ಕಾಗಲ್ಲ ಅಲ್ಲಿ. ನಾನು ಸುಮ್ಮನೆ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಕಂಪ್ಲೀಟ್ ಕೊನೆ ಮನೆಗೆ ಬಂದು ಬರ್ದದ್ದು ಅಡ್ವಾನ್ಸ್ ರಿಪೋರ್ಟ್. ಅದರಿಂದ ಬ್ಯಾಂಕಿಂಗ್ ಕನಿಷ್ಠ 10 ಲಕ್ಷ ಸೇವ್ ಆಯಿತು, 2 ಲಕ್ಷ ಕೊಟ್ಬಿಟ್ಟಿದ್ರು, ಮತ್ತು 8 ಲಕ್ಷ ಕೊಡಬೇಕಿತ್ತು. ಅವನು ಚೇರ್ಮನ್ಗೆ ಟೆಲಿಗ್ರಾಮ್ ಕಳಿಸ್ತಾ ಇದ್ದ, ಇದನ್ನು ನೀವು ಕೊಡದೇ ಇದ್ರೆ ಪ್ರತಿ ದಿನಕ್ಕೆ 1,000 ರೂಪಾಯಿ ನಮ್ಗೆ ಮೇಂಟೆನೆನ್ಸ್ ಕೊಡಬೇಕು, ಹಾಗೆ ಹೀಗೆ ವಾಚ್ ಆ್ಯಂಡ್ ವಾರ್ಡ್ ಕೊಡಬೇಕು ಅಂತ. ನಮ್ಮ ರೀಜನಲ್ ಆಫೀಸ್ ಏ ಬಟ್ರೆ ನೀವು ಹೋಗಿ ಬನ್ನಿ ಅಂತ. ನಾನು ಎಲಿಜಿಬಿಲಿಟಿ ಇದ್ದಿಲ್ಲ, ಆಗ ಜಸ್ಟ್ ಕೇಳ್ತುದಲ್ಲಿದ್ದೆ, ಎಲಿಜಿಬಿಲಿಟಿ ಇದ್ದಿಲ್ಲ ಫ್ಲೈಟು, ಆದರೂ ಫ್ಲೈಟಲ್ಲಿ ಹೋಗಿ ರಿಪೋರ್ಟ್ ಬರೀರಿ ಅಂತ. ಅದು ಇಷ್ಟು ಕಷ್ಟ ಆಗುತ್ತೆ ಅಂದರೆ ಒಂದು ವಾರ ನಿದ್ದೆ ಇಲ್ಲ, ಆ ಥರ ಆಗ್ಬಿಡುತ್ತೆ. ಆದರೆ ನನಗೆ ಏನು ಸಮಾಧಾನ ಇದೆ ಅಂದರೆ ಏನು ಯಾವುದೇ ಬ್ಲೆಮಿಷಸ್ ಇಲ್ಲದೆ ಬ್ಯಾಂಕಿಂದ ವಿಆರ್ ತೊಗೊಂಡಿದ್ದೀನಿ, ಏನು ತೊಂದರೆ ಆಗಿಲ್ಲ. ಒಳ್ಳೆಯದು ಬಿಟ್ರೆ, ಸಾಮಾನ್ಯವಾಗಿ ಹೊಸದಾಗಿ ಕೃಷಿ ಪ್ರಾರಂಭ ಮಾಡಬೇಕು ಅನ್ನೋದಾದರೆ ಎಲ್ಲರ ಒಂದು 4 ಎಕರೆ ತೋಟ ಇದೆಯಾ ನೋಡು ಅಂತಾರೆ. ನೀವು ಇದೇನಿದು ಬೆಳೆದಿರೋ ತೋಟ ಕೊಂಡ್ಕಳದಲ್ಲಿ ಖುಷ್ಕಿ ಜಮೀನಿಗೆ ಹೋಗಿ ಅಲ್ಲಿ ಪ್ರಯೋಗ ಮಾಡ್ತೀನಿ ಅಂತ ತೀರ್ಮಾನ ಮಾಡಿದ್ದು? ಉತ್ಪನ್ನ ಬೇಕು ಅಂತಿದ್ದಿಲ್ಲ, ನಮ್ಗೆ ಪೆನ್ಷನ್ ಅಂತೂ ಬರುತ್ತೆ. ನಾನು ಆಗ 1993 ಬ್ಯಾಂಕ್ನಲ್ಲಿ ಪೆನ್ಷನ್ ಆಪ್ಟ್ ಮಾಡೋಕೆ ಹೇಳಿದಾಗ ಎಲ್ಲರೂ ಹೇಳಿದ್ರು, ಕೆಲವು ನಮ್ಮ ಅಸೋಸಿಯೇಷನ್ಸ್ ಎಲ್ಲ ಭಾಳ ಇದನ್ನು ಮಾಡಿದರು, ನೀವು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದವರೆಲ್ಲ ಹೋಗಿ ಕ್ಯೂದಲ್ಲಿ ನಿಂತ್ಕೊಂಡು ಪೆನ್ಷನ್ ತೊಗೋತೀರ ಕೊನೆಗೆ, ಆ ಥರ ಎಲ್ಲ ಕೇಳಿದರು. ನಾನು ಹೇಳಿದೆ ಇಲ್ಲಿ ನನಗೆ ಪೆನ್ಷನ್ ಬೇಕೇ ಬೇಕು, ಯಾಕಂದ್ರೆ ಸೇಫ್ಟಿ, ನಾನು ಅಗ್ರಿಕಲ್ಚರ್ ಒಂದು ಇದು ಮಾಡೋದ್ರಿಂದ ಅದರಲ್ಲಿ ನಾನು ಇನ್ಕಮ್ ಇರಲ್ಲ ಅಂತ ಗೊತ್ತು ನನಗೆ, ಸ್ಟಾರ್ಟಿಂಗಲ್ಲಂತೂ ಇರಲ್ಲ ಅಂತ. ಹಾಗಾಗಿ ಪೆನ್ಷನ್ ಇರಲೇಬೇಕು ಅಂತ ಅಂದಾಗಿತ್ತು. ಕೊನೆಗೆ ನಮಗೆ ಮಿಸ್ಗೈಡ್ ಮಾಡಿದವರೇ ಕೊನೆಗೆ ಎಲ್ಲರೂ ಪೆನ್ಷನಿಗೆ ಬಂದರು. ಈಗ ಎಲ್ಲ ಕಂಪಲ್ಸರಿ ಎಲ್ರಿಗೂ ಪೆನ್ಷನ್ ಇದೆ ಈಗ, ಹಾಗಾಗಿ ನನ್ನ ಪೆನ್ಷನ್ ಇದೆ.

ನಿಲಯದಿಂದ ಪ್ರಸಾರ ಮಾಡುವ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಸಂಜೆ 6:30 ಅವಲೋಕನ, 6:51 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು, 7:45 ಕರೆಂಟ್ ಅಫೇರ್ಸ್, 9:05 ಕ್ರೀಡಾಲೋಕ, ಖೇಲೋ ಇಂಡಿಯಾ ವಿಶ್ವವಿದ್ಯಾನಿಲಯಗಳ ಕ್ರೀಡಾಕೂಟಕ್ಕೆ ಸಿದ್ದತೆ, 9:30 ಕರ್ನಾಟಕ ಶಾಸ್ತೀಯ ಸಂಗೀತ, ಎಂಎಸ್ ಸುಬ್ಬಲಕ್ಷ್ಮಿಯವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. 10:00 ನಾಟಕ ದೀರ್ಘಾಯು, ರಚನೆ ಎಂ ನರೇಂದ್ರ ಬಾಬು, ನಿರ್ದೇಶನ ರಘು ಹೆಗಡೆ. 10:30 ಸಂಸತ್ತಿನ ಪ್ರಶ್ನೋತ್ತರ ಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ 6:05 ಚಿಂತನ ಡಾ ಪ್ರದೀಪ್ ಕುಮಾರ್ ಹೆಬ್ರಿ ಅವರಿಂದ, 6:20 ಶುಭೋದಯ ನಮ್ಮ ಕರ್ನಾಟಕ, 6:40 ರಂಗವಲ್ಲಿಯಲ್ಲಿ ಭಾವಗೀತೆಗಳು ಪ್ರಸಾರವಾಗಲಿವೆ, 6:50 ರೈತರಿಗೆ ಸಲಹೆ, ಡಾ ಎಚ್ಜಿ ಸಣ್ಣತಿಮ್ಮಪ್ಪ ಅವರಿಂದ ಮಾಹಿತಿ ಕೇಳಲಿದ್ದೀರಿ, 7:15 ಕೌಶಲ್ಯ ಕರ್ನಾಟಕ ಪ್ರಾಯೋಜಿತ ಕಾರ್ಯಕ್ರಮವಿದೆ, 7:45 ನಿತ್ಯ ವಿಜ್ಞಾನ ಡಾ ಎಂಎಸ್ ಸುರೇಶ್ ಅವರಿಂದ ಮಾಹಿತಿ ಪ್ರಸಾರವಾಗಲಿದೆ, 7:50 ಚಿತ್ರಗೀತೆಗಳು, 9:05 ಅಮೃತ ಸ್ವಾತಂತ್ರ್ಯ ಕಾರ್ಯಕ್ರಮದ ಮರು ಪ್ರಸಾರ ಕೇಳಲಿದ್ದೀರಿ, 9:35 ಸ್ವಾತಂತ್ರ್ಯದ ಪಯಣ ಆಕಾಶವಾಣಿಯೊಂದಿಗೆ ದೈನಂದಿನ ಸರಣಿ. ನಾಳೆ ಬೆಳಿಗ್ಗೆ 9:45 ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 10:00 ಕೌಶಲ್ಯ ಕರ್ನಾಟಕ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ, 10:05 ಆಕಾಶಗಂಗೆ, 11:00 ನನ್ನ ಹಾಡು ನನ್ನ ಆಯ್ಕೆ ಪತ್ರಾಧಾರಿತ ಚಿತ್ರಗೀತೆಗಳು, 11:00